ಪೆಪ್ಪರ್. ಇದರಲ್ಲಿ ಮುಖ್ಯವಾದ ಬೆಳೆ ಯಾವುದು ನಿಮ್ದು? ಮೇನ್ ಕಾಫಿ. ಭತ್ತ ಎಂದರೆ ನಮಗೆ ಅಲ್ಲಿ ಸ್ವಲ್ಪ ಹೊಳೆ ಬರ್ತದೆ, ಅದೀಗ ಲಾಸ್ ಆಗ್ತದೆ. ಮೊದಲು ನಾವೇ ಮಾಡ್ತಾ ಇದ್ದೀವಿ, ಈಗ ಲೇಬರ್ ಇದಾದ್ರಿಂದ ನಮಗೆ ಲಾಸ್ ಆಗ್ತದೆ. ನಾಟಿ ಆದ್ಮೇಲೆ ಫ್ಲಡ್ ಬರ್ತದೆ, ಅಲ್ಲಿಗೆ ಅದು ಲಾಸ್ ಅಂತಲೇ ಲೆಕ್ಕ ಹಾಕೊಳ್ಬೇಕು. ಪೆಪ್ಪರ್ ಬಹಳ ಚೆನ್ನಾಗಿತ್ತು, ಈಗೆಲ್ಲ ಹೋಗ್ಬಿಡ್ತು. ಒಂದು 50 ಕ್ವಿಂಟಲ್ ಎಲ್ಲ ಆಗ್ತಿತ್ತು ನಮಗೆ. ಏನ್ ಕಾರಣ ಹೋಗೋದಕ್ಕೆ ಬಳ್ಳಿಗಳು? ಬಳ್ಳಿಗಳು ಹೋಗ್ಲಿಕ್ಕೆ ಅದಕ್ಕೆ ಒಂದು ಟೈಮ್ ಉಂಟು ಸರ್. ಹೇಗೆಂದ್ರೆ ಬಿದಿರೆಲ್ಲ ನೋಡಿ ಅದು ಕಟ್ಟೆ ಬರ್ತದಲ್ಲ, ಅದೇ ತರ ಈ ಪೆಪ್ಪರ್ ಸಹ ಬರೋದು ಅಂತ ಹೇಳಿ ನಮ್ಮ ತಂದೆಯವರು ಹೇಳ್ತಿದ್ರು. ಈ ಪನ್ನೀರೆಲ್ಲ ಮಾಡಬೇಡಿ, ಹಳೇದು ಉಂಟಲ್ಲ ಅದೇ ನೆಟ್ಕೊಂಡು ಬರ್ರಿ, ಇದಕ್ಕೆ ಆಯುಷ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ನಾವು ಸಿಕ್ಕಿದ್ರಲ್ಲಿ ಈಗ 25 ಬರ್ತದೆ ಅಂತ ಹೇಳಿದ್ರಲ್ಲ, ಒಂದು 20 ಬಂದ್ರೆ ಸಾಕಲ್ಲ ಪೇಪರ್. ನಮ್ದು ಈಗ 50 ಕ್ವಿಂಟಲ್ ಎಲ್ಲ ಆಗುವಾಗ 60 ರೂಪಾಯಿ ಇದ್ದಿದ್ದು ಕಿಲೋಗ್ರಾಮ್. ಕಿಲೋಗೆ ರೇಟ್ ಆಗುವಾಗ ಪೇಪರ್ ಇಲ್ಲ, ಪೇಪರ್ ಇರುವಾಗ ರೇಟ್ ಇಲ್ಲ, ಹಾಗೆ ಆಯ್ತು ನಮ್ದು. ಈಗ ಬಳ್ಳಿಗಳೇ ಇಲ್ಲ. ಈಗ ಬಳ್ಳಿಗಳು ಈಗ ಪುನಃ ಮಾಡಿದೀನಿ, ಮಾಡಿದಿರಾ? ಬಾಸ್ಕೆಟ್ ಮಾಡಿದೀನಿ, ಈಗ ಜೂನ್ ಅಲ್ಲಿ ನೆಡಬೇಕು. ಅಲ್ಲ ಎಷ್ಟು ಬಳ್ಳಿಗಳು ಹಾಕಬೇಕು ಅಂತ ಇದ್ದೀರಾ ಹೊಸದಾಗಿ? ನಾನೇ ಬಳ್ಳಿ ಮಾಡಿದ್ದು, ಅದು ನೋಡ್ಬೇಕು ಈಗ ಅದೆಷ್ಟು ಅಂತ. ಒಂದು 500 ಬಳ್ಳಿ ನೆಡಬಹುದು. 500 ಅಂದ್ರೆ ಸಸಿ ಹೇಗೆ ಮಾಡ್ಕೋಬಹುದು ಈ ಕಾಳ್ಮೆಣಸಿನಲ್ಲಿ? ಕಾಳ್ಮೆಣಸು ಅಂದ್ರೆ ನಮ್ಮ ಅಪ್ಪಂಗಳದಲ್ಲಿ ಅವರು ಹೇಳಿದ್ದಾರೆ. ಹೇಗೆಂದ್ರೆ ಒಂದು ಬಳ್ಳಿ ಬರ್ತದಲ್ಲ, ಅದನ್ನು ಕುಕ್ಕೆಗೆ ಅದನ್ನು ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು ರೂಟ್ ಬರುವಾಗ. ಆಗ ಅಲ್ಲೇ ಕಟ್ ಮಾಡಿ ಬರಬೇಕು, ಆಗ ನಿಮಗೆ 100% ಕಾಯಿಲೆ ಇಲ್ಲ ಅಂತೇಳಿ. ಅದು ಅಷ್ಟೇನು ದೊಡ್ಡ ಸಕ್ಸಸ್ ಆಗಿಲ್ಲ, ನಾನು ಮಾಡಿದೆ ಅಷ್ಟು ಸಕ್ಸಸ್ ಆಗಿಲ್ಲ. ಇದು ಈಗ ನಾನು ಹೇಳುದಂದ್ರೆ ಈಗ ಎಲ್ಲೆಲ್ಲಿ ಹೋಗ್ತಾ ಉಂಟು ಇದು ಪೆಪ್ಪರ್, ಎಲ್ಲಿ ನಿಲ್ಲುದಿಲ್ಲ. ಈಗ ನಮ್ಮ ಅಲ್ಲಿ ಆಫೀಸರೇ ಇದ್ದಾರೆ ಚೌರೀರ ಸುಗುಣ ಅಂತೇಳಿ, ಅವರೆಲ್ಲಾ ಸ್ಪ್ರೇ ಮಾಡಿದ್ದಾರೆ, ಅಂತೂ ನಿಲ್ಲಿಲ್ಲ. ಯಾಕಂದ್ರೆ ಅದರ ಟೈಮ್ 25 ಅಂತ ಉಂಟು ಪನ್ನೀರಿಗೆ. ಅಂದ್ರೆ ನೆಲದ ಮೇಲೆ ಈ ಕವಲುಗಳು ಹೊರಡ್ತಾವಲ್ಲ, ಅವನ್ನ ಕತ್ತರಿಸಿ ನೀವು ನೆಲದ ಮೇಲೆ ಅಲ್ಲ, ಒಂದು ಕುಕ್ಕೆಯಲ್ಲಿ ನೆಟ್ಟು ಬಿಟ್ಟು ಅಲ್ಲಿಂದ ಅದು ಹೋಗ್ತದಲ್ಲ, ಅದನ್ನು ಅಲ್ಲಿಂದ ಬಾಸ್ಕೆಟ್ಗೆ ಅದನ್ನು ಹಾಕೊಂಡು ಹೋಗುದು. ಹಣ್ಣಿಗೆ ಹಾಕುದಿಲ್ಲ, ಬಾಸ್ಕೆಟ್ಗೆ ಅದು ಹಾಗೆ ನೆಟ್ಟಿಗೆ ಹೋಗ್ಬೇಕು. ಆಗ ಒಂದು ಹೋದ ಮೇಲೆ ಅಲ್ಲಿ ಆ ಬೇರ್ ಬರ್ತದೆ, ಅಲ್ಲಿಂದ ಇದನ್ನು ಕಟ್ ಮಾಡ್ಬೇಕು. ಹಾಗೆ 10-15 ಕುಕ್ಕೆವರೆಗೆ ಅದು ಹೋಗ್ತದೆ. ಹಾಗೆ ಆ ರೀತಿ ಸಸಿ ಮಾಡ್ಕೊಂಡಿದ್ರೆ ಈಗ ನಾಟಿ ಮಾಡಲ್ಲ. ಆಗ ಮಾಡಿದೆ ಅಂತೂ ಅದು ದೊಡ್ಡ ಸಕ್ಸಸ್ ಆಗಿಲ್ಲ. ಅಂದ್ರೆ ನೀವು 50 ಕ್ವಿಂಟಲ್ ವರ್ಗೂ ಬೆಳೀತಾ ಇದ್ರಿ? ನಾನು ಅಣ್ಣನ ತಮ್ಮನಿಗಾಗಿ ಅಷ್ಟ ಬರ್ತಿತ್ತು. ದೊಡ್ಡ ಬೆಳೆಗಾರರೇ ಹಾಗಾದ್ರೆ ನೀವು, ಸಾಕಷ್ಟು ಬಳ್ಳಿಗಳಿದ್ವು. ಅಷ್ಟು ಬಳ್ಳಿ ಇತ್ತು, ಎಲ್ಲದಕ್ಕೆ ನೆಟ್ಟಿದ್ದೀವಿ. ತೆಂಗಿನ ಮರಕ್ಕೆ ಸಹ ನೆಟ್ಟಿದ್ದೀವಿ. ಪಣಿಯವರು ಒಂದು ಒಂದು ಇದರಿಂದ ನೋಡಿದ್ರೆ ನಮ್ದು ತೋಟ ಆ ಕಡೆ ಕಾಣ್ತಿರ್ಲಿಲ್ಲ, ಅಷ್ಟು ತಿಕ್ಕಾಗಿತ್ತು. ಈಗ ಎಲ್ಲ ಕಾಣ್ತದೆ ಎಲ್ಲ. ಅದೇ ಪಣಿಯೂರು ಒಂದು ಒಳ್ಳೆ ಇಳುವರಿ ಕೊಡುತ್ತೆ ಅಂದ್ರೆ ತಳಿ ಅದು ಒಳ್ಳೆ ಇಳುವರಿ ಕೊಡ್ತದೆ. ಆಯಸ್ಸು ಜಾಸ್ತಿ ಇಲ್ಲ ಕೊಡ್ತದೆ. ಅದೇ ಸುಗು ಅವರು ಆರ್ಟಿಕಲ್ಚರ್, ಅವ್ರು ಬಂದು ನೋಡಿ ಹೋಗಿದ್ದಾರೆ ತೋಟ, ಇದು ಹೇಗೆ ಎಲ್ಲಿಂದ ತಂದಿದ್ದು ಅಂತೆಲ್ಲ ಕೇಳಿದ್ದಾರೆ ಅವರು. ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಬಳ್ಳಿಗಳು ಹೋಗುವಾಗ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತಾ ಎಲೆಗಳು? ಸಡನ್ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ ಸರ್, ಹಾಗೆ ಆಗ್ಬಿಡ್ತದೆ. ಅದು ಕಪ್ಪು ಬಂದು ಬಿಡ್ತದೆ. ಇವತ್ತು ಈಗ ಚೆನ್ನಾಗಿರ್ತದೆ, ನಾಳೆ ನೋಡುವಾಗ ಫುಲ್ ಕಪ್ಪೇ ಬಂದು ಬಿಡ್ತದೆ ಇಡೀ ಬೆಳ್ಳಿ. ಆ ರೀತಿ ಆಗ್ಬಿಡುದು. ಅಂದ್ರೆ ಮಣ್ಣಲ್ಲಿರುವಂತ ಒಂದು ಶಿಲೀಂಧ್ರ ಅಲ್ಲಿಂದ ಪುನಃ ನೆಟ್ಟೆ, ಪುನಃ ಮಾಡಿದೆ. ಅದೆಲ್ಲ ಹೋದ್ಮೇಲೆ ಎಲ್ಲ ತೋಟದಲ್ಲಿ ಎಲ್ಲ ಫುಲ್ ಆಯ್ತು. ಎಲ್ಲ ನನ್ನ ಹೈಟಿಗೆ ಬಂತು, ಒಂದು 4 ಬಂತು. ಅಷ್ಟೊತ್ತಿಗೆ ಮಳೆ ಫ್ಲಡ್ ಅದರಲ್ಲಿ ಎಲ್ಲ ಹೋಯ್ತು ಪುನಃ. ಕಾಫಿನಲ್ಲಿ ಯಾವ ಕಾಫಿ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಹಳೆ ಇದು ವೆರೈಟಿ ಅಂದ್ರೆ ಅರೇಬಿಕನ ರೋಬಸ್ಟ್. ರೋಬಸ್ಟ್. ಎಷ್ಟು ವರ್ಷದ ತೋಟ ಅದು? ಅದು ನಮ್ಮ ತಂದೆಯವರು ಮಾಡಿದ ತೋಟ ಉಂಟು ಸರ್, ಅಲ್ಲಿಂದ ನಾವು ಈ ಕಡೆ ನಂತರ ಮಾಡಿದ್ದು ಉಂಟು. ಸ್ವಲ್ಪ ಕಾಂಜೆನ್ಸಿಸ್ ಉಂಟು. ಹೊಸ ವಿಧ ಅದು. ಅದು ರೋಬಸ್ಟ ಮತ್ತೆ ಅರೇಬಿಯನ್ ಇದು ಮಾಡಿದ್ದು. ಅಂದ್ರೆ ಕಾಫಿನಲ್ಲಿ ನಾವು ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಏನೆಲ್ಲ ಬೇಸಾಯ ಕ್ರಮ ಅನುಸರಿಸಬೇಕಾಗುತ್ತೆ ಸರ್? ನಾವು ಈಗ ಮಾಡುವ ಹಾಗೆ ಸ್ಪ್ರಿಂಕ್ಲರ್ ಮಾಡ್ತೀನಿ. ಈ ವರ್ಷ 4 ಸತಿ ಮಾಡಿದ್ದೀನಿ. ಸ್ಪ್ರಿಂಕ್ಲರ್ ಯಾವ ಮಾಡ್ತೀರಾ? ಫೆಬ್ರವರಿ 10 ಮೇಲೆ ಸ್ಟಾರ್ಟ್ ಮಾಡಬೇಕು. ಯಾಕಾಗಿ ಅಂತೀರಿ ಅದು? ಫೆಬ್ರವರಿ 10 ಅಂದ್ರೆ ಮಾಯಿಶ್ಚರ್ ಇರ್ತದೆ ಕೆಳಗಡೆ. ಫೆಬ್ರವರಿಯಲ್ಲಿ ನಿಮ್ಗೆ ಬ್ಲಾಸಮ್ ಆಯ್ತು ಅಂತ ಹೇಳಿದ್ರೆ ಅದು ನಿಂತೇ ನಿಲ್ತದೆ, ಅದು ಕಾಫಿ ಅದು ಉದುರುದಿಲ್ಲ. ಅಲ್ಲಿಂದ ಲೇಟ್ ಆಗಿ ಮಾರ್ಚ್ 15-20 ಮೇಲೆ ಬಂದ್ರೆ ಪುನಃ ಏಪ್ರಿಲ್ ಅಲ್ಲೆಲ್ಲ ಬಂದ್ರೆ ಇಲ್ಲುದಿಲ್ಲ, ಮೆಚೂರ್ ಆಗಿಬಿಡ್ತದೆ. ಅಂದ್ರೆ ಫೆಬ್ರವರಿನಲ್ಲಿ ಸ್ಪ್ರಿಂಕ್ಲರ್, ಫೆಬ್ರವರಿ 10 ಮೇಲೆ ಸ್ಟಾರ್ಟ್ ಮಾಡಬೇಕು. ನೀವು ಮಾಡಿದ್ರಿ? ನಾವು ಮಾಡಿದೀವಿ. ಹೂ ಚೆನ್ನಾಗಿ ಬಂತ? ಹೂ ಚೆನ್ನಾಗಿ ಬಂತು, ಪೂರ್ತಿ ಬಂದು ಸ್ವಲ್ಪ ಬಾಕಿ ಆಯ್ತು. ಅದು ಪುನಃ ನಾವು ಬ್ಯಾಕಿಂಗ್ ಕೊಡ್ತೀವಿ ಅಲ್ಲ, ಆಗ ಬರ್ತದೆ. ಅಂದ್ರೆ ಇನ್ನೊಂದ್ ಸರಿ ಕೊಡ್ಬೇಕು ಅಲ್ಲಿಂದ ನಾನು ಗೊಬ್ಬರ ಹಾಕ್ಬಿಡ್ತೀನಿ. ಗೊಬ್ಬರ ಏನ್ ಗೊಬ್ಬರ ಕೊಡ್ತೀರಾ? ಎಲ್ಲ ಇದೆ 17 ಹಾಕ್ಬಿಡ್ತೀನಿ. 17 ಮತ್ತೆ ಇವರು ಹೇಳ್ತಾರೆ ಜುಲೈಯಲ್ಲಿ ಹಾಕಿ ಅಂತ ಹೇಳ್ತಾರೆ. ಜುಲೈಯಲ್ಲಿ ನಮ್ಮ ಕೊಡಗಿನಲ್ಲಿ ಹೊರಗಡೆ ಹೋಗಕ್ ಹಾಕಿಲ್ಲ ಮಳೆ, ಮತ್ತೆ ಗೊಬ್ಬರ ಎಲ್ಲಿ ಸರ್ ಹಾಕುದು? ಈಗ ಉದುರು ಅದಕ್ಕಿಂತ ಮೊದಲೇ ಹಾಕ್ಬಿಟ್ರೆ ಜೂನ್ ಅಲ್ಲಿ ಅದು ಹಿಡಿದು ನಿಲ್ತದೆ. ಯೂರಿಯಾ ಅವ್ರು ಹೇಳ್ತಾರೆ ಎಕರೆಗೆ 1 2 ಚೀಲ ಹಾಕಿ ಅಂತ ಹೇಳ್ತಾರಲ್ಲ, ಅದು ಜುಲೈಯಲ್ಲಿ ಹೇಳುದು. ನೀವು ಗಿಡದ ಲೆಕ್ಕದಲ್ಲಿ ಕೊಡ್ತೀರಾ? ಪ್ರತಿ ಗಿಡ ಲೆಕ್ಕ ಅಂದ್ರೆ ನಮ್ಮ ಆಳುಗಳಿಗೆ ಗೊತ್ತುಂಟು ಚಿಕ್ಕ ಗಿಡಕ್ಕೆ ಎಷ್ಟು ಬೇಕು, ದೊಡ್ಡ ಗಿಡಕ್ಕೆ ಅವರು ಒಂದು ಅಂದಾಜಲ್ಲೇ ಹಾಕೊಂಡು ಹೋಗ್ತಾರೆ. ಹಾಕೊಂಡು ಹೋಗ್ತಾರೆ ಅಂದ್ರೆ ಈ ಕಾಂಪ್ಲೆಕ್ಸ್ ಗೊಬ್ಬರ ಅದು 17 ಕಾಂಪ್ಲೆಕ್ಸ್ ಮಿಕ್ಸ್ ಮಾಡ್ತೀವಿ ನಾವು. ಮತ್ತೆ ನೆರಳು ಇದೆಲ್ಲ ತೆಗಿತೀರಾ? ಮರಗಳೆಲ್ಲ ತೆಗಿಬೇಕು. ಈಗ ಒಳ್ಳೆ ಬಿಸಿಲಿತ್ತಲ್ಲ ಸರ್, ನಾನೀಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು, ಈಗ ತೆಗ್ದಿಲ್ಲ. ಅಂದ್ರೆ ಈ ಮುಂಗಾರಿಗಿಂತ ಮುಂಚೆ ತೆಗಿಬೇಕು, ಇಲ್ಲ ಅಂದ್ರೆ ಸರಿ ಬರಲ್ಲ. ಬಿಸಿಲು ಬೇಕು, ಬೆಳಗ್ಗೆ ಹೈಟ್ ನೆರಳು ಬೇಕು, ಹೈಟ್ ನೆರಳು ಇದ್ದೇ ಇರಬೇಕು, ಅದರಲ್ಲಿ ಪೆಪ್ಪರು ಇರೋದು ಹೈಟ್. ಅಂದ್ರೆ ಈಗ ಎಲ್ಲ ಹೂಗಳೆಲ್ಲ ಪರಾಗಸ್ಪರ್ಶ ಆಗ್ಬಿಟ್ಟಿದೆ. ಆಗಿದೆ ಸಣ್ಣ. ಅದೇನಂದ್ರೆ ಈಗ ಲಾಸ್ಟ್ ಈಗ ಮಾರ್ಚ್ ಅಲ್ಲಿ ಹೂ ಬಿಡ್ತದಲ್ಲ, ಅದರಲ್ಲಿ ಪರಾಗ ಇರುವುದಿಲ್ಲ. ಈಗ ಎಲ್ಲದಕ್ಕೆ ಒಂದು ಟೈಮ್ ಉಂಟಲ್ಲ, ಅದರಲ್ಲೇ ಮೆಚೂರ್ ಆದರೆ ಅದು ಸಕ್ಸಸ್ ಆಗುದು. ಅಂದ್ರೆ ಈಗ ಹೂ ಬಿಟ್ಟು ಎಲ್ಲ ಅದು ಕಾಯಿ ಕಚ್ಚಿದಂಗೆ ಆಗಿದೆ ಈಗ. ಈಗ ಅದು ಗ್ರೀನ್ಗೆ ಬಂದಿದೆ, ಇನ್ನೀಗ ಮಳೆ ನೋಡಬೇಕು, ಮಳೆ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಫುಲ್ ಮಳೆ ಒಂದೇ ಸಮಯ ಇದಾದ್ರೆ ಲಾಸ್ ಆಗ್ತದೆ. ಗಿಡಗಳ ಮೇಲೆ ಚಿಗುರು ಬರುತ್ತಲ್ಲ, ಅದನ್ನ ತೆಗಿಬೇಕಾಗತ್ತ? ತೆಗಿಬೇಕು. ಕಂಬ ಚಿಗುರು ತೆಗ್ದೇ ತೆಗಿಬೇಕು. ಕಂಬ ಚಿಗುರು ಅಂದ್ರೆ ಕಾಂಡದ ಮೇಲೆ ಬರುತ್ತಲ್ಲ, ಅದು ತೆಗ್ದೇ ತೆಗಿಬೇಕು. ಎಷ್ಟು ಸರಿ ತೆಗಿಬೇಕಾಗತ್ತ ಅದನ್ನ? ಅದು ಈಗ ಕಾಂಜನ್ ಸಿಸಿಯಲ್ಲೆಲ್ಲ ತಿಂಗಳಿಗೆ ಒಂದ್ಸಲ ತೆಗಿಬೇಕಾಗ್ತದೆ. ಒಂದ್ಸರಿ ತೆಗಿಬೇಕಾಗ ತಿಂಗಳಿಗೆ ಒಂದ್ಸರಿ? ಅದು ತೆಗಿಲ್ಲ ಅಂದ್ರೆ ಇಳುವರಿ ಸರಿ ಬರಲ್ಲ. ಇಳಬೇಕಾಗ್ತದೆ. ಕಾಯಿಗಳು ಸರಿಯಾಗಿ, ಕಾಯಿಗಳು ಗೊಬ್ಬರ ಎಲ್ಲ ಅದೇ ತಿಂತದಲ್ಲ, ಸುಮ್ನೆ ಬೆಳೆದು ಬಿಡುತ್ತೆ. ಬೆಳೆದು ಬಿಡ್ತದೆ, ಅದರಿಂದ ನಮ್ಗೆ ಲಾಭ ಏನಿಲ್ಲ. ಕಾಯಿಗಳು ಲಾಭ ಇಲ್ಲ, ಅದನ್ನ ತೆಗಿತಲೇ ಇರಬೇಕು. ಮತ್ತೆ 1.5 ಚಿಗುರು ತೆಗಿತಿ, ಅದು ತೆಗಿಬೇಕು. ಟೋಟಲ್ ಎಂದರೆ ಗಾಳಿ ಸೇರ್ಬೇಕು ಗಿಡಕ್ಕೆ, ಚೆನ್ನಾಗಿ ಗಾಳಿ ಆಡಬೇಕು ಗಿಡಕ್ಕೆ, ಕಾಯಿ ಕಚ್ಚುತ್ತೆ. ಹೌದೌದು. ಈಗ ಏಪ್ರಿಲ್ ಮೇ ನಲ್ಲಿ ಕಾಯಿ ಕಚ್ಚಿದ್ರೆ ಅದು ಯಾವಾಗ ಮಾಗುತ್ತೆ ಅಂತೀರಿ? ಕೊಯ್ಲು ಮಾಡೋದು ಯಾವಾಗ? ಅದನ್ನ ಕೊಯ್ಲು ಮಾಡೋದು ಡಿಸೆಂಬರ್ ಜನವರಿ, ಡಿಸೆಂಬರ್ ಜನವರಿ ವರೆಗೂ ಬರ್ತಾ ಇರ್ತದೆ. ಅಲ್ಲಿವರೆಗೂ ಹೇಗೆ ನೋಡ್ಕೋಬೇಕಾಗತ್ತೆ ನಾವು ತೋಟನ? ತೋಟ ಏನಿಲ್ಲ, ಕಚ್ಚರ ಮಾಡೋದು. ಈಗೆಲ್ಲ ಮಿಷಿನರಿ ಬಂದಿದೆ ಅಲ್ಲ, ಕಚ್ಚರ ಮಾಡ್ತಾರೆ. ಕಳೆ ತೆಗಿಬೇಕು, ಕಳೆ ತೆಗಿಬೇಕು. ಸ್ಪ್ರೇ ಮಾಡೋರು ಸ್ಪ್ರೇ ಮಾಡ್ತಾರೆ. ಯಾವ್ದಕ್ಕೆ ಸ್ಪ್ರೇ ಮಾಡ್ಬೇಕಾಗತ್ತೆ? ಕಳೆಗೆ. ಅದಕ್ಕೆ ಸ್ಪ್ರೇ ಮಾಡ್ತಾರ? ಅದಕ್ಕೆ ಮಾಡ್ತಾರೆ, ಯಾಕಂದ್ರೆ ಈಗ ಕೂಲಿ ಕೆಲಸಗಾರರು ಕೊರತೆ. ಅದೇ ಸಿಗೋದಿಲ್ಲ. ಅದೇ ಅದು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವ್ದು ಅಂದ್ರೆ ರೌಂಡ್ ಅಪ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಭೂಮಿ ಒಳಗಡೆ ಹೋಗ್ತದೆ, ಭೂಮಿ ಒಳಗಡೆ ಹೋಗುತ್ತೆ. ಮತ್ತೆ ಈ ಸಣ್ಣ ಸಣ್ಣ ತೊರೆಗಳು ನದಿಗಳಿಗೆ ಸೇರ್ಬಿಟ್ರೆ ವಿಷಾದಂಗ ಆಗುತ್ತೆ. ಗ್ರಾಮಕ್ಷನ್ ಇದೆಲ್ಲ ಮಾಡಬಹುದು. ಅದು ಇದು ಗ್ರೀನ್ ಇದನ್ನು ಮಾತ್ರ ಅದು ತೆಗೆಯೋದು. ಆ ರೀತಿಯಾಗಿ ನೋಡ್ಕೊಳ್ಬೇಕು. ಮತ್ತೆ ಈ ಕಾಂಡ ಕೊರಿಯುವಂತ ಹುಳು ಬರುತ್ತೆ ಅಂತ ಕೇಳಿದೀವಿ, ಅದು ರೋಬಸ್ಟಾದಲ್ಲಿ ಬರುತ್ತೆ? ರೋಬಸ್ಟಾದಲ್ಲಿ ಅಂದ್ರೆ ನಾವು ಅದಕ್ಕೆ ಬೋರರ್ ಅಂತ ಹೇಳ್ತೀವಿ, ಶಾರ್ಟ್ ಹೋಲ್. ಅದು ನೆರಳು ಇರುವಲ್ಲಿ ಜಾಸ್ತಿ ಇರೋದು, ಹಂಗಾಗಿ ನೆರಳು ತೆಗೆಯೋದು ಬಹಳ ಮುಖ್ಯ. ಬಿಸಿಲಿರ ಕಡೆ ಬರಲ್ಲ? ಇಲ್ಲ ಇಲ್ಲ, ಬಿಸಿಲಲ್ಲಿ ಬರೋದಿಲ್ಲ. ಆದ್ರೂ ನೋಡ್ತಾ ಇರ್ಬೇಕಾಗತ್ತೆ. ಕಾಂಡ ಕೊರಕ ಇದರಲ್ಲಿ ಜಾಸ್ತಿ ಅರೇಬಿಕಾ. ಅರೇಬಿಕಾದಲ್ಲಿ ಜಾಸ್ತಿ, ಅದು ಸೋಮರಪೇಟೆ ಕುಂಟಿಕೊಪ್ಪ ಆ ಸೈಡ್. ಈಗ ನಮ್ಮ ಈ ಕಡೆ ಸ್ವಲ್ಪ ಕಡಿಮೆ. ಈಗ ಜೂನ್ ನಲ್ಲಿ ಒಂದ್ಸರಿ ಗೊಬ್ಬರ ಕೊಟ್ಟರೆ ಮತ್ತೆ ಯಾವಾಗ ಕೊಡ್ತೀರಾ ಗೊಬ್ಬರ ಕಾಫಿಗೆ? ನಾವು ಈಗ ಜೂನ್ ಅಲ್ಲ ಸರ್, ಫಸ್ಟ್ ನಾವು ಫೆಬ್ರವರಿಯಲ್ಲೇ ಕೊಡ್ತೀವಿ ಅಲ್ಲ, ಅವಾಗಲೇ ಕೊಡ್ತೀವಿ. ಜೂನ್ ಅಲ್ಲಿ ಈಗ ಕೊಡೋದು ಒಳ್ಳೇದೇ, ಜೂನ್ ಅಲ್ಲಿ ಕೊಡೋದು ಒಳ್ಳೇದೇ. ಮತ್ತೇನು ಕೊಡೋದಿಲ್ಲ? ಹೌದೌದು. ಆದ್ರೆ ಈ ವರ್ಷ ಮಳೆ ಬಹಳ ಕಡಿಮೆ ಮಳೆ ಬಂತಲ್ಲ ಸರ್, ಈಗ ಬರ್ತಾ ಇರೋದು ನಮಗೆ ಮಳೆ ಎಲ್ಲ ಹಾಳಾದ ಮೇಲೆ. ಮೊದಲು ಬರಲಿಲ್ಲ, ಸ್ಪ್ರಿಂಕ್ಲರ್ ಮಾಡೋದವರು ಸುಮಾರೆಲ್ಲ ಇದಾಗಿದೆ. ಒಂದು ಸಲ ಎರಡು ಸಲ ಸ್ಪ್ರಿಂಕ್ಲರ್ ಮಾಡಿದವರಿಗೆ ಕಾಫಿಯೇ ಇಲ್ಲ, ಅದಕ್ಕೆ ಪುನಃ ಗ್ಯಾಪ್ ಗ್ಯಾಪ್ ಆಗಿ ಕೊಟ್ಟ ಅವರಿಗೆ ಸ್ವಲ್ಪ ಇದೆ. ಈ ವರ್ಷ ಸ್ವಲ್ಪ ಗದ್ದೆಗೆ ಅಡಿಕೆ ಮಾಡುವ ಅಂತ ಹೇಳಿ ಬಾಸ್ಕೆಟ್ ತಕ್ಕ ಬಂದು ಮಡಗಿದ್ದೀನಿ. ಎಷ್ಟು ಸಸಿಗಳು ಹಾಕ್ಬೇಕು ಅಂತ ಅಡಿಕೆ? 2000 ಹಾಕ್ಬೇಕು ಅಂತ ಉಂಟು. ಈಗ 1000 ಸಸಿ ಉಂಟು ಅಲ್ಲಿ, ನಾನೇ ಅಡಿಕೆ ತಂದು ಮಾಡಿದ್ದೀನಿ ಸ್ವಲ್ಪ, ಬಾಕಿ ತರಿಸಿದ್ದು 35 ರೂಪಾಯಿ ಬಾಸ್ಕೆಟ್ಗೆ. ಅಂದ್ರೆ ಈಗ ಭತ್ತದ ಬದಲು ಅಡಿಕೆನೆ ಮಾಡೋಣ ಅಂತ? ಭತ್ತದ ಬದಲು ಅಲ್ಲ, ಅದೀಗ ನಮ್ಗೆ ಇಲ್ಲಿ ಲಾಸ್ ಆಗ್ತದಲ್ಲ ಸರ್, ಈಗ ನಾವು ಲಾಸ್ ಅನ್ನು ತಡ್ಕೊಳ್ಳಕ್ಕೆ ನಮಗೆ ಆಗುದಿಲ್ಲ ಅಲ್ಲ. ಹೊಳೆ ಬಂದ್ರೆ ಅಡಿಕೆಗೆ ತೊಂದರೆ ಇಲ್ಲ. ಅಂದ್ರೆ ತಗ್ಗದ ಜಮೀನ್ ಇದೆ ನಿಮ್ಮಲ್ಲಿ? ತಗ್ಗದ ಜಮೀನ್ ಇದೆ. ಯಾಕಂದ್ರೆ ಗಾಳಿಗೆ ತಡ್ಕೊಳ್ಳಲ್ಲ ಅಡಿಕೆ? ಇಲ್ಲ ಇಲ್ಲ, ಗಾಳಿಗೆ ತಡ್ಕೊಳ್ಳಲ್ಲ. ಸ್ವಲ್ಪ ಗಾಳಿಗೆ ಪ್ರೊಟೆಕ್ಷನ್ ಬೇಕಾಗುತ್ತೆ. ಹೌದೌದು. ಅದು ಸ್ವಲ್ಪ ಹತ್ತಿರ ಮಡಗಬಾರ್ದು, 10 ಅಡಿಗೆ ಮಡಗಬೇಕು ಅಡಿಕೆ ಅಡಿಕೆ ಮಡಗುದಾದ್ರೆ. ಮತ್ತೆ ಬಸಿಗಾಲುವೆ ತೆಗಿಬೇಕಾಗತ್ತೆ. ಹೌದೌದು. ಮತ್ತೆ ಬಿಸಿಲು ಟೈಮಲ್ಲಿ ನೀರು ಕೊಟ್ಟೆ ಕೊಡ್ಬೇಕು, ನೀರು ಕೊಡ್ಬೇಕು, ಯಾಕಂದ್ರೆ ಬೇರುಗಳು ಆಳಕ್ಕೆ ಹೋಗಲ್ಲ. ಹೌದೌದು. ಅದೊಂದು ನೀರಿನ ಅನುಕೂಲ ಇದೆ ನಿಮ್ಗೆ? ಹೊಳೆ ಇದೆ, ಮತ್ತೆ ಕೆರೆ ಇದೆ, ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ ಇಲ್ಲ. ಅಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರ್ಬೋದು ಅಂತ? ಅಡಿಕೆ ಬರ್ಬೋದು, ಈಗ ಎಲ್ಲರೂ ಅಡಿಕೆ ಮಾಡಿಬಿಟ್ರೆ ಮತ್ತೆ ಅದು. ಹೌದು. ಕಾಫಿನಲ್ಲಿ ಈಗ ಕೊಯ್ಲನ್ನ ಡಿಸೆಂಬರ್ ಅಲ್ಲಿ ಮಾಡ್ಕೋಬೇಕು ಅಂತ ಹೇಳಿರಿ, ರೋಬಸ್ಟಾದಲ್ಲಿ ಹೇಗೆ ಕೊಯ್ಲು ಮಾಡ್ಬೇಕಾಗತ್ತೆ? ಅದು ಹಣ್ಣಾದಾಗೆ ಕೊಯ್ಲು ಮಾಡುದು. ಈಗ ಎಲ್ಲ ಈಗ ಔಟರ್ ಅಂತೇಳಿ ಎಲ್ಲ ಬರ್ತದೆ ಅಲ್ಲ ಸರ್, ಅದೆಲ್ಲ ಸ್ವಲ್ಪ ರೈತರಿಗೆ ತೊಂದರೆ ಆಗ್ತದೆ. ಸುಮಾರು ಜಾಗದಲ್ಲಿ ಮಾಡಿದ್ದಾರೆ ಸೊಸೈಟಿಯವರೆಲ್ಲ ಔಟರ್, ವ್ಯಾಪಾರಸ್ಥರು ಮೋಸ ಮಾಡ್ತಾರಲ್ಲ. ಔಟರ್ ಒಂದು ಪಾಯಿಂಟ್ ಕಡಿಮೆ ಆದ್ರೆ ಅಲ್ಲಿ ಒಂದು ಕೆಜಿ ಹೋಯ್ತು, ಅಲ್ಲಿ ಕೆಜಿಗೆ ಅಂದ್ರೆ ಈಗ 200 ರೂಪಾಯಿದ ಮೇಲೆ ಬರ್ತದೆ. ಔಟರ್ ಅಂದ್ರೆ ಏನು? ಔಟರ್ ಅಂದ್ರೆ 50 ಕೆಜಿ ಕಾಫಿ ಇಲ್ಲಿ ಮಾಮೂಲಿ ಅಂದ್ರೆ ಒಂದು 25 ಬರ್ತದೆ, 30 ಬರ್ತದೆ ಔಟರ್. 30 ಬಂದ್ರೆ 30 ಕೆಜಿ ಅಂತ ಅರ್ಥ. 50 ಕೆಜಿ ಚೀಲದಲ್ಲಿ 30 ಔಟರ್ ಬಂತು ಅಂತ ಹೇಳಿದ್ರೆ 30 ಕೆಜಿ ಬೇಳೆ ಬಂತು ಅಂತ ಅರ್ಥ. ಎಷ್ಟು ಮಟ್ಟಿಗೆ ಅದು ಕಾಫಿ ಬೇಳೆ ಬರುತ್ತೆ? ಹೌದೌದು, ಅದರ ಹಾಗೆ ರೇಟು ಅವರು ಇದು ಮಾಡೋದು. ಕೊಡುದು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದು 27.5 ಬಂತು ಔಟರ್ನ. ಎಷ್ಟಕ್ಕೆ ಅದು? 50 ಕೆಜಿಗೆ. 50 ಕೆಜಿಗೆ ಅದು ಒಳ್ಳೆ ಇದು ಅಂತ ಅಂದ್ರೆ ಅದು ಒಳ್ಳೇದೇ, ಒಳ್ಳೇದೇ. ಅಲ್ಲಿಂದ ಜಾಸ್ತಿ ಬಂದಾಗೆ ಅದು ಒಳ್ಳೆ ರೇಟ್. ಅಂದ್ರೆ ನೀವು ಹಣ್ಣುನೇ ಒಣಗಿಸ್ತೀರ, ಬೇಳೆ ಮಾಡ್ತೀರ? ಒಣಗಿಸ್ತೀವಿ, ಬೇಳೆ ಮಾಡೋದಿಲ್ಲ, ಒಣಗಿಸಿ ಕೊಡೋದು. ಚರಿನೇ ಮಾರಾಟ ಮಾಡೋದು. ಅಂದ್ರೆ ಖಾಸಗಿ ವ್ಯಾಪಾರಸ್ಥರಿಗೆ ಕೊಡ್ತೀರ ನೀವು? ಕಾಫಿ ವ್ಯಾಪಾರಸ್ಥರಿಗೆ ಕೊಡುದು, ನಮಗೆ ಅವ್ರ ಕೈಯಿಂದ ವಸೂಲು ಮಾಡೋ ತಾಕತ್ತು ಇದ್ರೆ ಕೊಡಬಹುದು. ಅಂದ್ರೆ ಕಾಫಿ ಬೋರ್ಡ್ನರ್ ಏನು ಕೊಂಡ್ಕೊಳ್ಳಲ್ವಾ ಈಗ? ಇಲ್ಲ ಇಲ್ಲ ಇಲ್ಲ, ಅವ್ರು ಕೊಂಡ್ಕೊಳ್ಳೋದು ಇಲ್ಲ ಇಲ್ಲ. ಮೊದಲು ಕೊಂಡ್ಕೊಳ್ತಾ ಇದ್ರು? ಮೊದಲು ಇತ್ತು, ಅದಿದ್ರು ಚೆನ್ನಾಗಿ. ನಮಗೆ ಕುಡಿಯಲಿಕ್ಕೆ ಕಾಫಿ ಮಾಡ್ಕೊಳ್ಳಕ್ಕೆ ನಮಗೆ ಪರ್ಮಿಷನ್ ಬೇಕಿತ್ತು. ನಿಮ್ಮ ಬೆಳೆ ನೀವು ಬೆಳೆಸ್ಕೊಳ್ಳಿ. ಒಂದು ಕೆಜಿ ಕಾಫಿ ಕೊಡಗಿಯಿಂದ ಹೊರಗಡೆ ಹೋಗ್ತಿರ್ಲಿಲ್ಲ, ಈಗ ಎಲ್ಲ ಓಪನ್ ಮಾರ್ಕೆಟ್ ಬಂತಲ್ಲ. ಅರುಣ್ ಕುಮಾರ್ ಅವರು, ಈಗ ಖರ್ಚು ವೆಚ್ಚ ಕೋಲ್ಸಿದ್ರೆ ಹೇಗೆ ಅಂತಾರೆ ಕಾಫಿ ಬೇಸಾಯ? ಕಾಫಿ ಅಂದ್ರೆ ಒಂದು ಎಕರೆ ಈಗ ಒಂದು 30 ಚೀಲ ತೆಗ್ದೇ ತೆಗಿಬೇಕು. 30 ಚೀಲ ಅಂದ್ರೆ 50 ಕೆಜಿ ಚೀಲನ? 50 ಕೆಜಿ. 15 ಕ್ವಿಂಟಲ್ ಕಾಫಿ ಬರಲೇಬೇಕು. ಬರಲೇಬೇಕು. ಹಾಗಾದ್ರೆ ಲಾಭದಾಯಕ ಆಗುತ್ತೆ. ಲಾಭ ಆಗ್ತದೆ. ಖರ್ಚು ಬಹಳ ಬರುತ್ತಲ್ವಾ? ಖರ್ಚು ಈಗ ಪರವಾಗಿಲ್ಲ, ಮಿಷಿನರಿ ಅದು ಇದೆಲ್ಲ ಬಂದಲ್ಲಿಂದ ಸ್ವಲ್ಪ. ಮತ್ತೆ ತಾಟು, ಮೊದಲು ನಾವು ತಾಟ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಈಗ ತಾಟ ಆದ್ರಿಂದ ಡಬಲ್ ಕಾಫಿ ಕೊಯ್ತಾರೆ, ಅವರಿಗೆ ಡಬಲ್ ಸ್ಯಾಲರಿ ಸಿಗ್ತದೆ. ಆ ರೀತಿಯಾಗಿದೆ. ಒಂದು ಎಕರೆಗೆ ಒಂದು 30 ಚೀಲ ಕೊಯ್ದೇ ಕೊಯ್ಬೇಕು ಅಂದ್ರೆ ಲಾಭನೇ. ಮತ್ತೆ ಸೈಡ್ ಪೇಪರ್ ಅಲ್ಲಿ ಇರ್ತದಲ್ಲ, ಅದಲ್ಲಿ ಬಾಳೆ ಪೇಪರ್ ಅದು ಇದೆಲ್ಲ ಮಾಡಿ ಅದನ್ನು ಹಾಕೊಂಡಿರ್ತಾರೆ ಸ್ವಲ್ಪ. ಬಾಳೆ ಇದೆ, ಬಾಳೆ ಕೆಂಪು ಬಾಳೆ ಇದೆ, ಮತ್ತೆ ಏಲಕ್ಕಿ ಬಾಳೆ. ಬಾಳೆ ಏಲಕ್ಕಿ ಬಾಳೆ ಇಲ್ಲ, ಹೂ ಬಾಳೆ ಅಂತ ಹೇಳ್ತಾರಲ್ಲ ಅದೆಲ್ಲ. ಅದು ನಿಮ್ ಮನೆಗೆ ಬಳಸ್ಕೊಳ್ತಾರೆ ಅಥವಾ ಮಾರಾಟ ಮಾಡ್ತಾರೆ? ಸುಮಾರು ಈಗ ಕೊಡುದಿಲ್ಲ, ಕೊಟ್ಟರೆ ಅಲ್ಲಿ ಅಷ್ಟು ಬೆಲೆ ಸಿಕ್ಕುದಿಲ್ಲ. ಒಂದೊಂದು ಟೈಮಲ್ಲಿ ಅದಕ್ಕೆ ಬೆಲೆ ಇರ್ತದೆ, ಕೊಡುದಿಲ್ಲ. ಪಕ್ಕದವರಿಗೆಲ್ಲ ಹಾಗೆ ಕೊಡ್ತೀವಿ, ನೆಂಟರಿಗೆಲ್ಲ ಕೊಡ್ತೀವಿ. ಈಗ ನಿಮ್ಗೆ ವ್ಯವಸಾಯದಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮ್ಮ ಕುಟುಂಬದಲ್ಲಿ? ಕುಟುಂಬದಲ್ಲಿ ನಮ್ಮ ಮಿಸ್ಸಸ್ ಜಾಸ್ತಿ ಹೂ ಗಿಡ ಬಹಳ ಚೆನ್ನಾಗಿ ಮಾಡಿದ್ದಾಳೆ, ಅಲ್ಲೇ ಇರ್ತಾಳೆ. ಒಂದು 6-6.5 ಗಂಟೆವರೆಗೆ ಹೊರಗಡೆ ಇರ್ತಾಳೆ ಹೂ ಗಿಡದ್ದು. ಬಹಳ ಖುಷಿ ಅವಳಿಗೆ. ನೀವು ತೋಟದಲ್ಲಿ ಯಾವಾಗಲೂ ಇರ್ತೀರಾ? ನಾವು ತೋಟದಲ್ಲಿ ಹಾಗೆ ಅಲ್ಲ, ನಮ್ಗೆ ಈಗ ಟೆಂಪಲ್ದು ಕೆಲಸ ಉಂಟಲ್ಲ, ಟೆಂಪಲ್ದು ಈಗ ಅದು ದೊಡ್ಡ ಕೆಲಸ, ಅದು ಆಗ್ಲಿಕ್ಕೆ ಆಯ್ತಲ್ಲ. ಅದು ಈಗ ಒಂದು 3 ನಾವು ಅದರ ಹಿಂದೆ ಆಯ್ತು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಕೃಷಿ ಅಂದರೆ ಸರ್, ನಾವು ಈಗ ಯಾರನ್ನು ಡಿಪೆಂಡ್ ಆಗಿ ಇರೋದು ಬೇಡ. ಈಗ ನೋಡಿ, ಈಗ ಗೌರ್ಮೆಂಟ್ ಕೆಲಸದವರು ಅವರು ಕರೆಕ್ಟ್ ಟೈಮಿಗೆ ಹೋಗಬೇಕು ಬರಬೇಕು, ನಮಗೆ ಈಗ ಯಾರು ಕೇಳೋರಿಲ್ಲ. ನಾವು ಈಗ ಬೇಕಾದ್ರೆ ಎಷ್ಟು ಗಂಟೆವರೆಗೆ ಬೇಕಾದ್ರೆ ಕೆಲಸ ಮಾಡಬಹುದು, ವಿಶ್ರಾಂತಿ ತಗೋಬಹುದು. ಹೌದು. ಯಾವುದೇ ಒಂದು ನಿಮಗೆ ಕಟ್ಟಳೆ ಇಲ್ಲ. ಹೌದೌದು, ಸ್ವತಂತ್ರರು. ಈಗ ಮಕ್ಕಳಿಗೆ ಏನು ಅಂದ್ರೆ, ಈಗ ಎಲ್ಲ IT BT ಎಲ್ಲ ಬಂದ ಮೇಲೆ ಅವರಿಗೆ ಒಂಥರ ಅಡ್ಜಸ್ಟ್ ಆಗ್ತದೆ, ಆದ್ರೆ ನಮಗೆ ಸಿಟಿ ಅಷ್ಟು ಅಡ್ಜಸ್ಟ್ ಆಗುದಿಲ್ಲ. ಬೆಂಗಳೂರಿಗೆ ಹೋದ್ರೆ ಒಂದು ವಾರ ಇರುವ ಅಂತ ಹೇಳಿದ್ರೆ ನಾವು 2 ಬಂದು ಬಿಡ್ತೀವಿ ಈ ಕಡೆ, ಅಲ್ಲಿ ಸರಿ ಆಗುದಿಲ್ಲ. ವೆದರ್ ಅಷ್ಟೇ, ಒಳ್ಳೆ ಗಾಳಿ ಇಲ್ಲ. ಹೌದೌದು, ಇಲ್ಲಿ ಹಾಗೆ ಅಲ್ಲ ಸರ್, ಶುದ್ಧವಾದ ಗಾಳಿ, ಶುದ್ಧ ಗಾಳಿ, ಶುದ್ಧವಾದ ನೀರು. ಹೌದೌದು, ಎಲ್ಲ ಶುದ್ಧವಾದ್ದು. ತುಂಬಾ ಸಂತೋಷ ಅರುಣ್ ಕುಮಾರ್ ಅವರೇ. ಆಯ್ತು. ಆತ್ಮೀಯ ರೈತ ಬಾಂಧವರೇ, ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಕೇಳ್ಕೋಬೇಕು ಅಂದರೆ ಆಚಾರ್ಯದ ಅರುಣ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9483343098. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9483343098. ತುಂಬ ಸಂತೋಷ ಅರುಣ್ ಕುಮಾರ್ ಅವರೇ, ತಾವಿದುವರೆಗೂ ಕಾಫಿ, ಕರಿಮೆಣಸು ಮತ್ತು ಭತ್ತದ ಕೃಷಿಯ ಅನುಭವಗಳನ್ನು ಸವಿಸ್ತಾರವಾಗಿ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಈಗ ಕೇಳುವ ಕೃಷಿ ಮಾಹಿತಿ. ಸ್ತ ಸ್ಥಳೀಯವಾಗಿ ದೊರೆಯುವಂಥ ಕೃಷಿ ತ್ಯಾಜ್ಯಗಳಿಂದ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರವನ್ನು ತಯಾರಿಸಿ ರೈತ ಬಾಂಧವರು ತಮ್ಮ ಹೊಲಕ್ಕೆ ಬಳಸ್ಕೋಬಹುದು. ಎರೆಹುಳು ದೇಹದಿಂದ ಬರುವಂಥ ಹಿಕ್ಕೆಗಳನ್ನು ನಾವು ಎರೆಗೊಬ್ಬರ ಅಂತ ಕರಿತೀವಿ. ಐಸಿನಿಯಾ ಫಿಟಿಡಾ, ಯೂಡ್ರಿಲಸ್ ಯುಜಿನಿಯೆ, ಪೆರಿಯೋನಿಕ್ಸ್ ಎಕ್ಸ್ಕವೇಟಸ್, ಪೆರಿಯೋನಿಕ್ಸ್ ಸ್ಯಾನ್ಸಿ ಬ್ಯಾರಿಕಸ್ ಈ ಜಾತಿಯ ಎರೆಹುಳುಗಳನ್ನು ನಾವು ಎರೆಗೊಬ್ಬರ ತಯಾರಿಕೆಗೆ ಬಳಸ್ಕೋಬಹುದು. ಕಳೆಯುವಂಥ ತ್ಯಾಜ್ಯವನ್ನು ನಾವು ತೊಟ್ಟಿಗಳಿಗೆ ತುಂಬಿ ಸಾಕಾಣಿಕೆ ಮಾಡೋದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ತೊಟ್ಟಿಗಳ ಅವಶ್ಯಕತೆ ಇರೋದಿಲ್ಲ. ಸಾಲ್ನಲ್ಲಿ ಬೇಕಾದಷ್ಟು ಉದ್ದ, 3 ಅಡಿ ಅಗಲ ಮತ್ತು 2 ಅಡಿ ಎತ್ತರದ ರಾಶಿಗಳನ್ನು ಭದ್ರವಾದ ನೆಲದ ಮೇಲೆ ನಾವು ಶೇಖರಣೆ ಮಾಡ್ಕೋಬೇಕು. ಈ ಶೇಖರಣೆ ಮಾಡಿದಂಥ ವಸ್ತುಗಳನ್ನು ಮಳೆ ಮತ್ತು ಬಿಸಿಲಿನಿಂದ ಕಾಪಾಡೋದಕ್ಕೆ ಒಂದು ಮೇಲ್ಛಾವಣಿ ಇರುವಂತಹ ಸ್ಥಳದಲ್ಲಿ ನಾವು ಅವುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಎರೆಹುಳುಗಳನ್ನು ತೊಟ್ಟಿಗೆ ಬಿಡೋದಕ್ಕಿಂತ 15-20 ದಿನ ಮುಂಚಿತವಾಗಿ ನಾವು ಶೇಖರಣೆ ಮಾಡಿರುವಂಥ ತ್ಯಾಜ್ಯ ವಸ್ತುಗಳನ್ನು 2-3 ಸಾರಿ 4-5 ದಿನಕ್ಕೊಮ್ಮೆ ಮೇಲೆ ಕೆಳಗೆ ತಿರುವು ಹಾಕ್ತಾ ಇರಬೇಕಾಗತ್ತೆ. ಯಾಕೆಂದರೆ ನಾವು ಶೇಖರಣೆ ಮಾಡಿದಂಥ ತ್ಯಾಜ್ಯ ವಸ್ತುಗಳಲ್ಲಿ ಉಷ್ಣಾಂಶ ಅವು ಕಳೀತಾ ಇರುವಾಗ ಹೆಚ್ಚಾಗುತ್ತೆ. ಅಲ್ಲದೆ ಕೆಲವೊಂದು ಅನಿಲಗಳು ಕೂಡ ಉತ್ಪತ್ತಿಯಾಗ್ತಾ ಇರ್ತವೆ. ಇವುಗಳ ಒತ್ತಡ ಜಾಸ್ತಿಯಾಗಿ ಎರೆಹುಳುಗಳು ಸಾಯುವಂಥ ಪರಿಸ್ಥಿತಿ ಉಂಟಾಗಬಹುದು. ಈ ಅವಧಿನಲ್ಲಿ ತ್ಯಾಜ್ಯ ವಸ್ತುಗಳ ತೇವಾಂಶ ಸುಮಾರು 40-60% ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಈ ರೀತಿ ಅರೆ ಕಳಿತ ತ್ಯಾಜ್ಯ ವಸ್ತುಗಳನ್ನು ನಾವು ತೊಟ್ಟಿಗಳಲ್ಲಿ ಮೇಲಿನವರೆಗೂ ಕೂಡ ತುಂಬಿ ಎರೆಹುಳುಗಳನ್ನು ಬಿಡಬೇಕಾಗತ್ತೆ. ಮುಖ್ಯವಾಗಿ 1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ ಮತ್ತು 0.3 ಮೀಟ್ರ್ ಎತ್ತರ ಅಥವಾ ಆಳದ ತೊಟ್ಟಿಗೆ ನಾವು ಸುಮಾರು 1,000 ಎರೆಹುಳುಗಳನ್ನು ಬಿಡಬೇಕಾಗತ್ತೆ. ಈ ಅಣಬೆ ಉಳಿಕೆಯ ಜೊತೆಗೆ ಕಳೆಯುವಂಥ ಯಾವ ತ್ಯಾಜ್ಯ ವಸ್ತುಗಳನ್ನಾಗಲಿ ನಾವು ಎರೆಹುಳುಗಳ ಆಹಾರವನ್ನಾಗಿ ಬಳಸ್ಕೋಬಹುದು. ದನ ಕರುಗಳು, ಕುರಿಗಳು, ಹಂದಿಗಳು ಮುಂತಾದಂಥ ಪ್ರಾಣಿಗಳ ಸಗಣಿ ಎರೆಹುಳುಗಳಿಗೆ ಉತ್ತಮವಾದಂಥ ಆಹಾರ. ಇದಲ್ಲದೆ ಮನೆಯಲ್ಲಿ ಸಿಗುವಂಥ ತರಕಾರಿ ಕಸ, ಹಣ್ಣು ಮತ್ತು ಕಾಯಿಗಳ ಸಿಪ್ಪೆ, ಹೊಲ ಗದ್ದೆಯಲ್ಲಿ ಸಿಗುವಂಥ ಹುಲ್ಲು ಸೊಪ್ಪು, ಜೊತೆಗೆ ಈ ಕೃಷಿಗೆ ಸಂಬಂಧಿಸಿದಂಥ ಕಾರ್ಖಾನೆಗಳಿಂದ ಹೊರಗಡೆ ಬರುವಂಥ ಕಸ, ಸಕ್ಕರೆ ಕಾರ್ಖಾನೆಗಳಿಂದ ಬರುವಂಥ ತ್ಯಾಜ್ಯ ವಸ್ತುಗಳು, ಹೀಗೆ ಇನ್ನೂ ಅನೇಕ ಕಳೆಯುವಂಥ ವಸ್ತುಗಳನ್ನು ನಾವು ಎರೆಹುಳುಗಳ ಆಹಾರವಾಗಿ ಬಳಸ್ಕೋಬಹುದು. ತೇವಾಂಶ ಹೆಚ್ಚು ಇರುವಂಥ ತ್ಯಾಜ್ಯ ವಸ್ತುಗಳನ್ನು ಎರೆಹುಳುಗಳಿಗೆ ಆಹಾರವಾಗಿ ಕೊಟ್ಟರೆ ಅದರ ಜೊತೆಗೆ ಒಣಗದಂಥ ಎಲೆಗಳನ್ನಾಗಲಿ ಅಥವಾ ಹಳೆಯ ಕಾಗದದ ತುಂಡುಗಳನ್ನಾಗಲಿ ಮಿಶ್ರ ಮಾಡಿ ನಾವು ಹೆಚ್ಚಾಗಿರುವಂಥ ತೇವಾಂಶವನ್ನು ಹೀರ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಇದರಿಂದ ಎರೆಹುಳುಗಳಿಗೆ ಉತ್ತಮವಾದಂಥ ಆಹಾರವನ್ನು ನಾವು ಕೊಟ್ಟಂತಾಗತ್ತೆ. ಅವು ಕೂಡ ಗೊಬ್ಬರವಾಗಿ ಪರಿವರ್ತನೆಗೊಳ್ತವೆ. ನಮ್ಮ ಗಿಡ ಮರ ಮತ್ತು ಅವುಗಳ ಎಲೆಗಳು, ಕಾಂಡಗಳು, ಹಾಗೆಯೇ ಕೆಲವೊಂದು ಕಳೆಗಳನ್ನು ಹಸಿರಾಗಿದ್ದಾಗಲೇ ಮಣ್ಣಿಗೆ ಗೊಬ್ಬರವಾಗಿ ಸೇರಿಸಿ ಅದರ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಹಸಿರಲೆ ಗೊಬ್ಬರ ಅಂತ ನಾವು ಕರಿತೀವಿ. ಇವು ಹೆಚ್ಚಾಗಿ ದ್ವಿದಳ ಧಾನ್ಯದ ಬೆಳೆಗಳಾಗಿರ್ತವೆ. ಪ್ರಮುಖ ಬೆಳೆಯನ್ನು ಬೆಳೆಯುವಂಥ ಜಮೀನಿನಲ್ಲೇ ಬೆಳೆದು ಅಥವಾ ಬೇರೆ ಕಡೆಯಿಂದ ತಂದು ನಾವು ಈ ಹಸಿರಲೆ ಗೊಬ್ಬರವನ್ನು ಭೂಮಿಗೆ ಸೇರಿಸಬಹುದು. ಹಸಿರಲೆ ಗೊಬ್ಬರಗಳು ಪೋಷಕಾಂಶಗಳನ್ನು ಒದಗಿಸ್ತವೆ, ಜೊತೆಗೆ ಮಣ್ಣಲ್ಲಿರುವಂಥ ಪೋಷಕಾಂಶಗಳ ಲಭ್ಯತೆಯನ್ನು ಇವು ಹೆಚ್ಚಿಸ್ತವೆ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರ ಇಳುವರಿಗೆ ಇವು ಕಾರಣ ಆಗ್ತವೆ. ಮುಖ್ಯವಾಗಿ ಈ ಹಸಿರಲೆ ಗೊಬ್ಬರದ ಬೆಳೆಗಳನ್ನು ನಾವು ಸ್ಥಳದಲ್ಲೇ ಬೆಳೆದು ಮಣ್ಣಿಗೆ ಸೇರಿಸಬಹುದು. ಕೃಷಿಗೆ ಯೋಗ್ಯವಲ್ಲದ ಅಥವಾ ಕೃಷಿಗೆ ಯೋಗ್ಯ ಇರುವಂಥ ಜಮೀನಿನಲ್ಲಿ ಈ ಹಸಿರಲೆ ಗೊಬ್ಬರದ ಬೆಳೆಗಳನ್ನು ಮುಖ್ಯ ಬೆಳೆಯನ್ನು ಬೆಳೆಯೋದಕ್ಕಿಂತ ಮೊದಲು ಅಥವಾ ಆ ನಂತರ ಬೆಳೆದು ಹೂ ಬಿಡುವಂಥ ಹಂತದಲ್ಲಿ, ಅಂದರೆ ಸುಮಾರು ನಾವು ಬಿತ್ತನೆ ಮಾಡಿ 40-50 ದಿವಸಗಳಾಗಿರುವಾಗ ಉಳುಮೆ ಮಾಡೋದರ ಮೂಲಕ ನಾವು ಮಣ್ಣಿಗೆ ಸೇರಿಸಬಹುದು. ಉದಾಹರಣೆಗೆ ಹುರುಳಿ, ಅಲಸಂದೆ, ಅಪ್ಸೆಣಬು, ಡಯಂಚ ಮತ್ತು ಸ್ಟೈಲೋಕ್ಸಾಂಥಸ್ಸು ಮುಂತಾದಂಥವು. ಇನ್ನು ಗಿಡ ಅಥವಾ ಮರಗಳಿಂದ ಈ ಹಸಿರಲೆಗಳನ್ನು ನಾವು ಶೇಖರಣೆ ಮಾಡಿ ಮಣ್ಣಿಗೆ ಸೇರಿಸಬಹುದು. ಕೃಷಿಗೆ ಯೋಗ್ಯವಲ್ಲದ ಜಮೀನುಗಳಲ್ಲಿ, ಅಂದರೆ ಈ ಗೋಮಾಳ ಆಗಿರ್ಬೋದು, ಅರಣ್ಯ ಪ್ರದೇಶದಲ್ಲಿ ಬದುಗಳ ಮೇಲೆ ಸಿಗುವಂಥ ಸಸ್ಯಗಳು, ರಸ್ತೆ ಬದಿಯಲ್ಲಿರುವಂಥ ಗಿಡಗಳನ್ನು ನಾವು ಇದಕ್ಕೆಲ್ಲ ಬಳಸ್ಕೋಬಹುದು. ಕೃಷಿಗೆ ಯೋಗ್ಯವಲ್ಲದ ಜಮೀನುಗಳಲ್ಲಿ ಬೆಳೆದಂಥ ಹಸಿರು ಗಿಡಗಳ ಮೃದುವಾದ ಕಾಂಡ ಸಹಿತವಾಗಿ ನಾವು ಆ ಎಲೆಗಳನ್ನು ಕೃಷಿ ಜಮೀನಿಗೆ, ಮುಖ್ಯವಾಗಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಹೊಂಗೆ ಸೊಪ್ಪಾಗ್ಬೋದು, ಗ್ಲಿರ್ಸೀಡಿಯಾ, ಎಕ್ಕ, ಸುಬಾಬುಲ್ಲು, ಬೇವು, ಕಕ್ಕೆ ಮರದ ಎಲೆಗಳು ಮತ್ತು ಮೃದು ಕಾಂಡಗಳನ್ನು ನಾವು ಮಣ್ಣಿಗೆ ಸೇರಿಸಬಹುದು. ಸಾಂದ್ರೀಕರಿಸಿದ ಸಾವಯವ ಗೊಬ್ಬರವನ್ನು ನಾವು ಪ್ರಾಣಿ ಅಥವಾ ಸಸ್ಯ ಮೂಲದ ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರು ಮಾಡ್ಕೋಬೋದು. ಸಾಮಾನ್ಯವಾಗಿ ಬಳಸುವಂಥ ಸಾಂದ್ರೀಕರಿಸಿದ ಗೊಬ್ಬರಗಳು ಅಂದರೆ ಹಿಂಡಿಗಳು, ಜೈವಿಕ ಗೊಬ್ಬರಗಳು ಮತ್ತು ದ್ರವರೂಪದ ಗೊಬ್ಬರಗಳು. ಜೈವಿಕ ಗೊಬ್ಬರ ಈ ಸಮಗ್ರ ಪೋಷಕಾಂಶಗಳ ಬಳಕೆಯಲ್ಲಿ ಒಂದು ಮುಖ್ಯವಾದ ಭಾಗ. ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸುವಂಥ, ಮಣ್ಣಲ್ಲಿರುವಂಥ ರಂಜಕ ಸಸ್ಯಗಳಿಗೆ ದೊರೆಯುವ ರೀತಿಯಲ್ಲಿ ಮಾಡುವಂಥ ಸೂಕ್ಷ್ಮಾಣುಜೀವಿಗಳು, ಹಾಗೆಯೇ ಕೆಲವೊಂದು ಮಣ್ಣಲ್ಲಿರುವಂಥ ಪೊಟ್ಯಾಷನ್ನ ಕರಗಿಸುವಂಥ ಸೂಕ್ಷ್ಮಾಣುಜೀವಿಗಳನ್ನು ನಾವು ಜೈವಿಕ ಗೊಬ್ಬರಗಳು ಅಂತ ಪರಿಗಣಿಸ್ತೀವಿ. ಇದಲ್ಲದೆ ಈ ಬೇರಿನ ಮೇಲೆ ಬೆಳೆಯುವಂಥ ಟ್ರೈಕೋಡರ್ಮ ಶಿಲೀಂಧ್ರ, ಸೂಡೋಮೋನಸ್ನಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳು, ಇವುಗಳನ್ನು ನಾವು ಜೈವಿಕ ಪೀಡನಾಶಕಗಳು ಅಂತ ಬಳಸ್ಕೊಳ್ತೀವಿ. ಮುಖ್ಯವಾಗಿ ಈ ಸೂಕ್ಷ್ಮಾಣುಜೀವಿಗಳು ಎಲ್ಲ ರೀತಿಯ ಮಣ್ಣಲ್ಲಿ ಇರ್ತವೆ. ನಾವು ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಇವುಗಳ ಸಂಖ್ಯೆಯನ್ನು ನಾವು ಹೆಚ್ಚು ಮಾಡೋದರ ಮೂಲಕ ನಾವು ಉತ್ತಮ ಇಳುವರಿಯಿಂದ ಪಡೆಯಬಹುದು. ಮಣ್ಣಿನ ಸಾವಯವ ಅಂಶ ಈ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಈ ಸಾವಯವ ಅಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಈ ಸೂಕ್ಷ್ಮಾಣುಜೀವಿಗಳು ನಮಗೆ ಸಹಕಾರಿಯಾಗ್ತವೆ. ರೈಜೋಬಿಯಮ್ಮು ಒಂದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿದಂಥ ಜೀವಿ. ವಾತಾವರಣದಲ್ಲಿ ದೊರೆಯುವಂಥ ಸಾರಜನಕವನ್ನು ಹೀರಿಕೊಂಡು ದ್ವಿದಳ ಧಾನ್ಯ ಜಾತಿಯ ಬೇರು ಮತ್ತು ಕಾಂಡಗಳಲ್ಲಿ ಗಂಟುಗಳನ್ನು ಉಂಟು ಮಾಡ್ತವೆ. ಇನ್ನು ರಂಜಕವನ್ನು ಕರಗಿಸುವಂಥ ಜೈವಿಕ ಗೊಬ್ಬರಗಳು, ಇನ್ನು ರಂಜಕವನ್ನು ಕರಗಿಸುವಂಥ ಜೈವಿಕ ಗೊಬ್ಬರಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಸಸ್ಯಗಳಿಗೆ ದೊರೆಯದೇ ಇರುವಂಥ ರೂಪದಲ್ಲಿರುವಂಥ ಈ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗೋ ರೀತಿಯಲ್ಲಿ ಮಾಡ್ತವೆ. ಇನ್ನು ಸೂಡಮನಾಸ್ ಟ್ರಯೇಟಾ, ಬ್ಯಾಸಿಲಸ್ ಪಾಲಿಮಿಕ್ಸ, ಬ್ಯಾಸಿಲಸ್ ಮೆಗತೀರಿಯಮ್ಮು, ಮತ್ತು ಈ ಆಸ್ಪರ್ಜಿಲಸ್ ಅವಾಮೋರಿ ಮತ್ತು ಆಸ್ಪರ್ಜಿಲಸ್ ನೈಜರ್ನಂತಹ ಸೂಕ್ಷ್ಮಾಣುಜೀವಿಗಳು ರಂಜಕವನ್ನು ಕರಗಿಸುವಂಥ ಗುಣವನ್ನು ಹೊಂದಿರ್ತವೆ. ಇನ್ನು ಜೈವಿಕ ಗೊಬ್ಬರಗಳನ್ನು ನಾವು ಸರಿಯಾದ ವಿಧಾನದಲ್ಲಿ ಬಳಸ್ಕೋಬೇಕಾಗತ್ತೆ. 50 ಗ್ರಾಮ್ನಷ್ಟು ಬೆಲ್ಲವನ್ನು 500 ಮಿಲಿಲೀಟ್ರ್ ನೀರಿನಲ್ಲಿ ಕರಗಿಸ್ಕೋಬೇಕು. 15 ನಿಮಿಷದವರೆಗೂ ಈ ದ್ರಾವಣವನ್ನು ಕುದಿಸಿ ಆನಂತರ ಆ ಪಾಕವನ್ನು ತಯಾರು ಮಾಡಿಕೊಂಡು ಆರಿಸ್ಕೋಬೇಕಾಗತ್ತೆ. ಈ ದ್ರಾವಣಕ್ಕೆ 200 ಗ್ರಾಮ್ನಷ್ಟು ಜೈವಿಕ ಗೊಬ್ಬರದ ಪುಡಿಯನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕು. 1 ಎಕರೆಗೆ ಬೇಕಾಗುವಂಥ ಬೀಜವನ್ನು ಈ ಮಿಶ್ರಣಕ್ಕೆ ನಾವು ಬೆರೆಸಿ ಆ ಮಿಶ್ರಣ ಪ್ರತಿ ಬೀಜದ ಸುತ್ತಲೂ ಚೆನ್ನಾಗಿ ಅಂಟಿಕೊಳ್ಳೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲೇಪನಾದಂಥ ಬೀಜಗಳನ್ನು ನೆರಳಿನಲ್ಲಿ ನಾವು ಒಣಗಿಸಿ ಕೂಡಲೇ ಬಿತ್ತನೆಗೆ ಬಳಸ್ಕೋಬೇಕಾಗತ್ತೆ. ಬೀಜಗಳ ಮೇಲೆ ಸೂಕ್ಷ್ಮ ಜೀವಿಗಳ ಲೇಪನ ಇರೋದರಿಂದ ನಾವು ಇದೇ ಸಮಯದಲ್ಲಿ ಯಾವುದೇ ರಾಸಾಯನಿಕ ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಬೀಜೋಪಚಾರಕ್ಕೆ ಬಳಸಬಾರ್ದು. ಒಂದು ವೇಳೆ ಬಳಸೋದಾದರೆ ಮೊದಲಿಗೆ ನಾವು ರಾಸಾಯನಿಕಗಳನ್ನು ಬೀಜೋಪಚಾರ ಮಾಡಬೇಕು. ಆನಂತರ ಶಿಫಾರಸು ಮಾಡಿದಂಥ ಈ ಜೈವಿಕ ಗೊಬ್ಬರ ಪ್ರಮಾಣದ 2 ಪಟ್ಟು ಜೈವಿಕ ಗೊಬ್ಬರವನ್ನು ಬಳಸಿ ನಾವು ಬೀಜೋಪಚಾರ ಮಾಡಿ ನಂತರ ಬಿತ್ತನೆಗೆ ಬಳಸ್ಕೋಬೇಕಾಗತ್ತೆ. ಕೆಲವು ಸೂಕ್ಷ್ಮಾಣುಜೀವಿಗಳು ಈ ರೋಗಗಳನ್ನು ತಡೆಗಟ್ಟೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅವುಗಳನ್ನು ನಾವು ಸರಿಯಾದ ಕ್ರಮವನ್ನು ಅನುಸರಿಸಿ ಉಪಚಾರ ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಬೀಜೋಪಚಾರ ಬಹಳ ಮುಖ್ಯವಾದಂಥದ್ದು. 4-10 ಗ್ರಾಮ್ನಷ್ಟು ಈ ಟ್ರೈಕೋಡರ್ಮ ಅಥವಾ ಸೂಡೋಮೋನಾಸ್ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗತ್ತೆ. ಬೀಜದ ಗಾತ್ರವನ್ನು ಆಧರಿಸಿ ಈ ಪ್ರಮಾಣವನ್ನು ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇನ್ನು ಸಸಿಗಳ ಬೇರ್ಗೂ ಕೂಡ ಈ ಜೈವಿಕ ಜೀವಾಣುಗಳ ಉಪಚಾರವನ್ನು ನಾವು ಕೊಡಬಹುದು. 4-10 ಗ್ರಾಮ್ನಷ್ಟು ಈ ಟ್ರೈಕೋಡರ್ಮ ಅಥವಾ ಸೂಡೋಮೋನಾಸ್ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಸಿಗಳ ಬೇರನ್ನು 30 ನಿಮಿಷ ಅದ್ದಿ ತೆಗೆದು ನಾಟಿ ಮಾಡಬೇಕಾಗತ್ತೆ. ಇನ್ನು ಈ ಜೈವಿಕ ಜೀವಾಣುಗಳನ್ನು ಮಣ್ಣಿಗೂ ಕೂಡ ನಾವು ಉಪಚರಿಸಬಹುದು. 2-5 ಕಿಲೋಗ್ರಾಮ್ನಷ್ಟು ಈ ಟ್ರೈಕೋಡರ್ಮ ಅಥವಾ ಸೂಡೋಮೋನಾಸು, ಇವುಗಳನ್ನು 500 ಕಿಲೋಗ್ರಾಮ್ನಷ್ಟು ಕಳೆದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ಎರೆ ಗೊಬ್ಬರದ ಜೊತೆಗೆ ಸೇರಿಸಿ ನಾವು ಮಣ್ಣಿಗೆ ಬೆರೆಸಬೇಕಾಗತ್ತೆ. ಈ ಜೈವಿಕ ಜೀವಾಣುಗಳನ್ನು ನಾವು ಬಳಸ್ಕೊಳ್ಳುವಾಗ ರಾಸಾಯನಿಕ ಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ಔಷಧಿಗಳ ಜೊತೆ ಬೆರೆಸಬಾರದು. ಮತ್ತು ಅವುಗಳನ್ನು ಸಂಗ್ರಹಿಸುವಾಗ ಮತ್ತು ಬಳಸುವಾಗ ಸೂರ್ಯನ ನೇರ ಕಿರಣಗಳು ಅವುಗಳ ಮೇಲೆ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಸೂಕ್ಷ್ಮಾಣುಜೀವಿಗಳ ಸಮ್ಮಿಶ್ರಣವನ್ನು ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಈ ಒಂದು ಸಮ್ಮಿಶ್ರಣ ಸಾರಜನಕವನ್ನು ಸ್ಥಿರೀಕರಿಸುವಂಥ, ರಂಜಕವನ್ನು ಕರಗಿಸುವಂಥ ಮತ್ತು ಈ ಪೊಟ್ಯಾಷ್ನ ಚಲನೆಯನ್ನು ಪ್ರಚೋದಿಸುವಂಥ ಸೂಕ್ಷ್ಮಾಣುಜೀವಿಗಳನ್ನು ಜೊತೆಗೆ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದಿಸುವಂಥ ಸೂಕ್ಷ್ಮಾಣುಜೀವಿಗಳನ್ನು ಕೂಡ ಈ ಸಮ್ಮಿಶ್ರಣ ಹೊಂದಿರುತ್ತೆ. ಸಸ್ಯ ಕ್ಷೇತ್ರಗಳ ಒಂದು ಮಾಧ್ಯಮಗಳಾದಂಥ ಈ ಕೋಕೋಪಿಟ್ ಅಂದರೆ ಈ ತೆಂಗಿನ ನಾರಿನ ಪುಡಿ ಮೂಲಕ ನಾವು ಉಪಚರಿಸಬಹುದು. ಇನ್ನು ಬೆಳೆಗಳಿಗೆ ನೇರವಾಗಿ ಈ ಸೂಕ್ಷ್ಮಾಣುಜೀವಿಗಳ ಸಮ್ಮಿಶ್ರಣವನ್ನು ಬಳಸಬಹುದು. 1 ಎಕರೆ ಭೂಮಿಗೆ 5 ಕಿಲೋಗ್ರಾಮ್ನಷ್ಟು ಈ ಸೂಕ್ಷ್ಮಾಣುಜೀವಿಗಳ ಸಮ್ಮಿಶ್ರಣವನ್ನು 500 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ಗಿಡಗಳ ಬುಡಕ್ಕೆ ನಾವು ಹಾಕಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ರೈತ ಬಂಧವರೇ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೇಸಾಯ ತಂತ್ರಜ್ಞಾನಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ, ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡಗು ಜಿಲ್ಲಾ ಪಂಚಾಯತ್ ಕೊಡಗು ವೃತ್ತ ಸಾಮಾಜಿಕ ಅರಣ್ಯ ವಲಯ ಮಡಿಕೇರಿ ಕಡೆಯಿಂದ ವಿಶ್ವ ಪರಿಸರ ದಿನಾಚರಣೆ 2023 ಅಂಗ ಆಗಿ ಮಡಿಕೇರಿ ಪೇಟೆನ ಹೊರವಲಯದ ಕೊಡಗು ಜಿಲ್ಲಾ ಪಂಚಾಯತ್ ಅಂಗಳಲ್ಲಿ ಆರ್ಟಿಫಿಷಿಯಲ್ ರೀಜನರೇಷನ್ ಮಾದರಿಯಲ್ಲಿ ಭೂಕುಸಿತ ಮತ್ತೆ ಬರೆಕುಸಿತ ಜಾಗಲಿ ಮುದ್ದಿನ ಗುಣ ಹಂಗೆ ಬಹುಪಯೋಗಿ ಹೊಂದಿದ್ದ ಲಾವಂಚ ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಬಾರಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಸೋಮವಾರ ಚಾಲನೆ ನೀಡಿದ್ದು 1600 ಜಾಸ್ತಿ ಗಿಡಗಳನ್ನು ನೆಟ್ಟು ಬೆಳೆಸುವ ಉದ್ದೇಶ ಹೊಂದಿದ್ದ ಜಾಗಲಿ ಅಧಿಕಾರಿಗ ಸ್ವಯಂ ಸೇವಕರ ಜತೆಗೂಡಿ ಗಿಡ ನೆಟ್ಟು ಈ ಸಮಯದಲ್ಲಿ ಮಾತಾಡಿದ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಪ್ರತಿಯೊಬ್ಬನು ತಮ್ಮ ಸುತ್ತಮುತ್ತ ಜಾಗದಲ್ಲಿ ಹಸಿರು ಗಿಡ ನೆಟ್ಟು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡೋಕ್ಕೂ ನಾವು ಪರಿಸರನ ಸಂರಕ್ಷಿಸಿದರೆ ಪರಿಸರ ನಮ್ಮನ್ನು ಸಂರಕ್ಷಿಸಿದೆ ಅಂತ ಅವು ಹೇಳ್ದು. ಈ ಕಾರ್ಬಾರ್ಲಿ ವನ್ಯಜೀವಿ ವಿಭಾಗದ ಉಪ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆನ ಆಯುಕ್ತರು ಕೆಟಿ ಬೇಬಿ ಮ್ಯಾಥ್ಯೂ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಚಾಕ್ರಿ ಅವಕಾಶಗ ಕಡಿಮೆ ಆಗ್ತಿದ್ದ ಇತ್ತೀಚಿನ ದಿನಲ್ಲಿ ಐಬಿಪಿಎಸ್ ಕಡೆಯಿಂದ ರೀಜನಲ್ ರೂರಲ್ ಬ್ಯಾಂಕ್ಲಿ ಖಾಲಿ ಇದ್ದ 8600 ಜಾಸ್ತಿ ಕ್ಲರಿಕಲ್ ಮತ್ತೆ ಆಫೀಸರ್ಸ್ ಚಾಕ್ರಿಗೆ ಅರ್ಜಿನ ಕರೆದೊಳ ಪದವೀಧರ ಅಭ್ಯರ್ಥಿಗ ಈ ಹುದ್ದೆಗೆ ಅರ್ಜಿ ಹಾಕಕ್ ಜೂನ್ 21 ಮುಟ್ಟ ಅರ್ಜಿ ಸಲ್ಲಿಸಕ್ ಹಂಗೆ ಎಸ್ಎಸ್ಸಿ ಪರೀಕ್ಷೆಗಳಿಗೆ ಅನುಭವಿ ನುರಿತ ವಿಷಯ ತಜ್ಞರಿಂದ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನೋಟ್ಗೆ ರಿಯಾಯಿತಿ ದರಲ್ಲಿ ತರಬೇತಿ ನೀಡುವೆ. ಖುಷಿ ಇದ್ದವು ಜೂನ್ 15 8660719 ಕರೆ ಮಾಡಿ ಹೆಸರನ್ನ ನೋಂದಾಯಿಸಿ ಕಣಕ್ಕಿತ್ತ ಹಾಸನ ಶಾಖೆನ ಕೃಷಿ ನವೋದಯ ಫೌಂಡೇಶನ್ ಕಾರ್ಯದರ್ಶಿಗ ತಿಳಿಸಿಯೋಳು. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗ ಸಂಸ್ಥೆಯಾಗಿದ್ದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ರಾಮನ್ ಸಂಶೋಧನಾ ಸಂಸ್ಥೆನ 75 ವಾರ್ಷಿಕೋತ್ಸವದ ಅಂಗ ಆಗಿ ಮತ್ತು ಬೆಂಗಳೂರು ಪರಿಸರ ಸಂಘದ 25 ವಾರ್ಷಿಕೋತ್ಸವದ ಅಂಗ ಆಗಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅರ್ಬನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಬಗ್ಗೆಲಿ ರಾಜ್ಯ ಮಟ್ಟದ ರಸಪ್ರಶ್ನೆ ಪೈಪೋಟಿ ಜೂನ್ 27 ಅಕಾಡೆಮಿನ ಕಚೇರಿಯಲ್ಲಿ ನಡೆದಿದೆ. ಭಾಗವಹಿಸಿಕೆ ಖುಷಿ ಇದ್ದವು ಜೂನ್ 23 ಹೆಸರನ್ನ ನೋಂದಾಯಿಸಿ ಕನಕ ದೂರವಾಣಿ ಸಂಖ್ಯೆ 0800297215550 ಕರೆ ಮಾಡಕ್ಕೆ ಜಾಸ್ತಿ ಮಾಹಿತಿ ಬೇಕಾರೆ ಅಕಾಡೆಮಿನ ವೆಬ್ಸೈಟ್ ಇಂದ ವೀಕ್ಷಿಸಕ್ ಕರ್ನಾಟಕ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಅಧಿಕಾರಿಗ ಮಾಹಿತಿ ಕೊಟ್ಟೋಳೋ. ಪೇಟೆನ ಚೌಡೇಶ್ವರಿ ಗೌಡಕೂಟ ಮತ್ತೆ ಮಣಿಪಾಲ್ ಆಸ್ಪತ್ರೆ ಮೈಸೂರು ಇವರ ಕೂಡುಕೂಟಂದ ಇದೇ ತಿಂಗ ತಾರೀಕು 10 ಹೊತ್ತಾರೆ 10 ಮಧ್ಯಾಹ್ನ 2 ಮುಟ್ಟ ಮಡಿಕೇರಿನ ಮೇಲಿನ ಗೌಡ ಸಮಾಜಲಿ ಕೂಟದ ಸದಸ್ಯರಿಗೆ ಪುಕ್ಸಟೆ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಾಡು ಮಾಡಿಯಳೋ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 9485048484 ಸಂಪರ್ಕಿಸಕ್. ಕರ್ನಾಟಕ ಜಾನಪದ ಪರಿಷತ್ ಸೋಮರ್ಪೇಟೆ ತಾಲೂಕು ಘಟಕದ ಕಡೆಯಿಂದ ಜಿಲ್ಲಾ ರಕ್ತನೀತಿ ಘಟಕದ ಕೂಡುಕೂಟಂದ ತಾರೀಕು 8 ಅಂದರೆ ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪುಕ್ಸಟೆ ಆಗಿ ರಕ್ತದಾನ ಶಿಬಿರ ನಡೆದದೇತ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಕೆವಿ ಪ್ರಕಾಶ್ ಅವು ಮಾಹಿತಿ ಕೊಟ್ಟೋಳೋ.

ವಿಶ್ವ ಪರಿಸರ ನಾಳರ ಮಾರಿಪತ್ ಜಿಲ್ಲಾ ಪಂಚಾಯತ್ ಮಡಿಕೇರಿರ ಸಾಮಾಜಿಕ ಅರಣ್ಯ ವಲಯ ಕೂಡ್ನನಿಕೆ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡು ಕೂಟತ್ ಭೂಮಿ ಗುಡಿಯುವ ಕೂಡ್ನನಿಕೆ ಬರೆಜರಿಯುವ ಜಾಗತ್ ಆರ್ಟಿಫಿಷಿಯಲ್ ರೀಜನರೇಷನ್ ಮಾದರಿಲ್ ಮಧುರ ಗುಣವುಳ್ಳ ಲಾವಂಚ ಕಸ್ ಗ್ರಾಸ್ ಗಿಡ ನಟ್ಟಿತ್ ಬಳತುವ ಕಾರ್ಯಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಆಕಾಶ್ ಜಿಲ್ಲಾ ಪಂಚಾಯತ್ ಪರಂಬಲು ಚಾಲನೆ ಕೊಡತತ್. ಈ ಸಂದರ್ಭ ತಕ್ಕ ಪರಂದ ಅವು ತಂಗಳ ಸುತ್ತಮುತ್ತಲ ಪ್ರದೇಶತ್ ಪಚ್ಚಗಿಡ ನಟ್ಟಿತ್ ಬಳತುವಂಡ ಮೂಲಕ ಎಲ್ಲರೂ ಪರಿಸರತ್ನ ಸಂರಕ್ಷಣೆ ಮಾಡುವ ಕಾರ್ಯ ನಡತೊಂಡು ಅಣ್ಣಿತ್ ಪರಿಸರತ್ನ ನಂಗ ರಕ್ಷಣೆ ಮಾಡನಕ ಪರಿಸರ ನಂಗಡ ರಕ್ಷಣೆ ಮಾಡುವ ಅಂದರಿಚಿಟತ್. ಕೊಡಗು ವೃತ್ತತ್ರ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿ ತಕ್ಕ ಪರಂದಿತ್ ಪರಿಸರ ಸಮತೋಲನತ್ನ ಕಾತೋವ ನಿಟ್ಟಲು ಗಿಡಮರತ್ನ ಅರಕಣಕಲು ನಡ್ಕೊಂಡು ಅಣ್ಣಿಚಿ ಕಾರ್ಯಕ್ರಮ.